ಈ ಕಥೆ ಫೋಟೋಗ್ರಾಫರ್ ಮತ್ತು ಅವರ ಮನಸ್ಸಿದ್ದು. ಓ ಲವ್ಲಿ, ವೆಲ್ ಡನ್, ಬಿಸ್ನೆಸ್ ಲೋನ್ ಅಪ್ರೂವ್ಡ್. ಈಗ ಸ್ಟುಡಿಯೋ ದೊಡ್ಡದಾಗುತ್ತದೆ, ಹೊಸ ಕ್ಯಾಮ್ರಾ, ಹೊಸ ಲೈಟ್ಸ್, ಅದರ ಜೊತೆ ಹೊಸ ಕಾರನ್ನು ತೆಗೆದುಕೋ. ಅದೇ ಸಾಲದಿಂದ ಇಲ್ಲ, ಸಾಲವನ್ನು ತೆಗೆದ ಉದ್ದೇಶಕ್ಕೆ ಬಳಸು. ಸಮಯಕ್ಕೆ ಸರಿಯಾಗಿ ಇಎಂಐ ಕಟ್ಟಿ, ಕ್ರೆಡಿಟ್ ಸ್ಕೋರ್ ಹೆಚ್ಚಿಸಿ, ಮುಂದಿನ ಸಾಲವನ್ನು ಸುಲಭವಾಗಿ ಪಡೆಯಿ. ಕಾರ್ ಇಲ್ಲದಿದ್ರೆ ಕನಿಷ್ಠ ನನ್ನ ಫೋಟೋ ತೆಗೆದುಕೋ. ನೀವ್ಯಾರು? ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಕೃಷಿ ರಂಗ. Climate justice. This is a message from UNESCO. The climate crisis is a justice issue. Its impacts disproportionately affect those who contributed least, especially the poor, women, the elderly, and future generations. A human rights-based approach ensures fairness in climate action, empowering marginalized communities, and balancing responsibility across regions and generations. Climate justice promotes equity, peace, and sustainable development for all. Did you know that a 2-degree Celsius rise in global temperature could place over half of Africa's population at risk of undernourishment? This message is from UNESCO in collaboration with Akashvani. ಗದುಗಿನ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ 2025-26 ಸಾಲಿಗಾಗಿ ಪಿಜಿ ಕೋರ್ಸ್ಗಳು, ಸರ್ಟಿಫಿಕೇಟ್ ಕೋರ್ಸ್ ಹಾಗೂ ಪಿಜಿ ಡಿಪ್ಲೊಮಾ ಕೋರ್ಸ್ಗಳಿಗಾಗಿ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ಎಂಎ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್, ರೂರಲ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್, ಎಂಎ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಎಂಎ ಎಕನಾಮಿಕ್ಸ್, ಎಂಎಸ್ಡಬ್ಲ್ಯೂ ಕಮ್ಯುನಿಟಿ ಡೆವಲಪ್ಮೆಂಟ್, ಕಮ್ಯುನಿಟಿ ಹೆಲ್ತ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಎಂಕಾಮ್ ಎಂಟರ್ಪ್ರಿನರ್ಶಿಪ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್, ಎಂಎಸ್ಸಿ ಜಿಯೋ ಇನ್ಫಾರ್ಮೆಟಿಕ್ಸ್, ಎಂಎಸ್ಸಿ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಂಸಿಎ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಎಂಪಿಎಚ್ ಮಾಸ್ಟರ್ ಆಫ್ ಪಬ್ಲಿಕ್ ಹೆಲ್ತ್, ಎಂಬಿಎ ರೂರಲ್ ಮ್ಯಾನೇಜ್ಮೆಂಟ್, ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಈ ಕೋರ್ಸ್ಗಳಿಗಾಗಿ ಪದವಿ ಪಡೆದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ www.ksrdpru.ac.in, ದೂರವಾಣಿ ಸಂಖ್ಯೆ 7975202206, 7795100729. ಭಾರತೀಯ ಅಂಚೆ ಇಲಾಖೆಯ ಉಳಿತಾಯ ಖಾತೆ ಯೋಜನೆಗಳು ಎಲ್ಲಾ ವಯಸ್ಸಿನ ನಾಗರಿಕರಿಗಾಗಿ, ಎಲ್ಲಾ ರೀತಿಯ ಅವಶ್ಯಕತೆಗಳಿಗಾಗಿ. ನಿಮ್ಮ ಎಲ್ಲಾ ನೇರ ಲಾಭ ವರ್ಗಾವಣೆ, ಡಿಬಿಟಿ ಹಾಗೂ ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಹಣ ಪಡೆಯಲು ಅಂಚೆ ಉಳಿತಾಯ ಖಾತೆ. ಗರಿಷ್ಠ ಮಿತಿ ಇಲ್ಲ. ಈಗ ಎಟಿಎಂ ಕಾರ್ಡ್, ಎನ್ಇಎಫ್ಟಿ, ಆರ್ಟಿಜಿಎಸ್ ಸೌಲಭ್ಯವಿದೆ. ಪ್ರತಿ ತಿಂಗಳ ಉಳಿತಾಯಕ್ಕಾಗಿ ಆರ್ಡಿ ಖಾತೆ 5 ವರ್ಷದ ಅವಧಿಗೆ, ತಿಂಗಳಿಗೆ ಕನಿಷ್ಠ 100 ರೂಪಾಯಿ, ಗರಿಷ್ಠ ಮಿತಿ ಇಲ್ಲ. ಎಂಐಎಸ್ ಪ್ರತಿ ತಿಂಗಳ ಆದಾಯ ಖಾತೆ 1,000 ರೂಪಾಯಿಯ ಗುಣಕಗಳಲ್ಲಿ ತೆರೆಯಬಹುದು. ಗರಿಷ್ಠ ಹೂಡಿಕೆ ಮಿತಿ 9 ಲಕ್ಷ ಮತ್ತು ಜಂಟಿ ಖಾತೆಯಲ್ಲಿ 15 ಲಕ್ಷ. 1 ಲಕ್ಷ ಠೇವಣಿಗೆ ಸರಿಸುಮಾರು 617 ರೂಪಾಯಿ ಮಾಸಿಕ ಬಡ್ಡಿ. ಟೈಮ್ ಡಿಪಾಸಿಟ್ಗಾಗಿ 1, 2, 3 ಮತ್ತು 5 ವರ್ಷಗಳಿಗೆ ಖಾತೆ ತೆರೆಯಬಹುದು. 10 ವರ್ಷದ ಒಳಗಿನ ಹೆಣ್ಣು ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಸುಕನ್ಯಾ ಸಮೃದ್ಧಿ ಯೋಜನೆ. ಖಾತೆಯ ಅವಧಿ 21 ವರ್ಷ. ವಯಸ್ಸಿನ ನಿರ್ಬಂಧವಿಲ್ಲದೆ ಎಲ್ಲಾ ಮಕ್ಕಳ ಕ್ಷೇಮಾಭಿವೃದ್ಧಿಗಾಗಿ 15 ವರ್ಷದ ಸಾರ್ವಜನಿಕ ಭವಿಷ್ಯ ನಿಧಿ ಖಾತೆ PPF 80C ಅಡಿಯಲ್ಲಿ ತೆರಿಗೆ ವಿನಾಯಿತಿ. ಕಿಸಾನ್ ವಿಕಾಸ್

ಹೇಗೆ ಆಯುರ್ವೇದೊಳಗೆ ಇದಕ್ಕೂ ಹೆಚ್ಚು ಪ್ರಾಶಸ್ತ್ಯ ಸಿಕ್ಕಿದೆ ಈ ಕುರಿತಂತೆ ಮಾಹಿತಿ ಮಾಡಿಕೊಳ್ಳೋಣ. ಡಾಕ್ಟರ್ ಪ್ರದೀಪ್ ಕುಮಾರ್ ಅವರೇ, ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ತಮಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಆರಂಭದಲ್ಲಿ ಮರ್ಮ ಚಿಕಿತ್ಸೆಯ ಒಂದು ಸಾಮಾನ್ಯ ಪರಿಚಯವನ್ನ ಮಾಡಿಕೊಡ್ಬೋದಾ? 5,000 ವರ್ಷಗಳ ಹಿಂದೆ ನಮ್ಮ ಋಷಿಮುನಿಗಳು ಕಂಡಿಡಿದಂತಹ ಒಂದು ತಂತ್ರವೇ ಈ ಮರ್ಮ ಚಿಕಿತ್ಸಾ ವಿಜ್ಞಾನ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ದೇಹದಲ್ಲಿರುವಂತಹ ಕೆಲವು ಕೋಮಲ ಮತ್ತು ಸೂಕ್ಷ್ಮ ಪ್ರದೇಶಗಳು, ಅಂದರೆ 107 ಸೂಕ್ಷ್ಮ ಪ್ರದೇಶಗಳನ್ನು ಅವರು ಹೆಸರಿಸಿ ಅದಕ್ಕೆ ಮರ್ಮ ಅಂತ ಹೇಳಿದ್ದಾರೆ. ಮರ್ಮ ಅಂದರೆ ಸೂಕ್ಷ್ಮ ಪ್ರದೇಶಗಳು, ಅಲ್ಲಿ ಪ್ರಾಣದ ವಾಸಸ್ಥಾನ ಇರೋದ್ರಿಂದ ಅದರಲ್ಲಿರುವಂತಹ ಏನಾದರೂ ವ್ಯತ್ಯಾಸ ಬಂತು ಅಂತಂದರೆ ಅದನ್ನು ಸರಿಪಡಿಸುವಂತಹ ತಂತ್ರವೇ ಮರ್ಮ ಚಿಕಿತ್ಸೆ ಅಂತ ಹೇಳ್ಬೋದು. ಡಾಕ್ಟರ್ ಪ್ರದೀಪ್ ಕುಮಾರ್ ಅವರೇ, ಈ ಮರ್ಮ ಚಿಕಿತ್ಸೆ ಅಂದರೆ ಏನು, ಇದ್ರ ಬಗ್ಗೆ ಇನ್ನೂ ವಿಸ್ತೃತವಾಗಿ ಮಾಹಿತಿ ಮಾಡಿಕೊಡ್ಬೋದಾ? ಸೊ ಮರ್ಮ ಚಿಕಿತ್ಸೆ ಅಂದರೆ ಸಾಮಾನ್ಯವಾಗಿ ನೀವು ವ್ಯಾಖ್ಯಾನಿಸೋದಾದರೆ ಶರೀರದ ವಿಶಿಷ್ಟ ಬಿಂದುಗಳ ಮೇಲೆ ನಿರ್ದಿಷ್ಟ ಕ್ರಮದಲ್ಲಿ ಒತ್ತಡಗಳನ್ನು ಹಾಕಿ ಆಂತರಿಕ ಅವಯವಗಳನ್ನು ಅದರ ಕಾರ್ಯಗಳನ್ನು ಚೈತನ್ಯಗೊಳಿಸಿ ವ್ಯಕ್ತಿಯ ಆರೋಗ್ಯವನ್ನು ಸುಧಾರಿಸುವ ಒಂದು ವಿಧಾನವನ್ನು ನಾವು ಮರ್ಮ ಚಿಕಿತ್ಸೆ ಅಂತ ಹೇಳಿ ವ್ಯಾಖ್ಯಾನಿಸಬಹುದು. ಡಾಕ್ಟರ್ ಪ್ರದೀಪ್ ಕುಮಾರ್ ಅವರೇ, ಈ ಮರ್ಮ ಸ್ಥಳಗಳು ಅದರ ಏನು, ಇವು ಬಹಳ ಮುಖ್ಯವಾದಂಥ, ಇವುಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಹಾಗೆಯೇ ಈ ಮರ್ಮ ಕಲೆ ಮತ್ತು ಮರ್ಮ ಚಿಕಿತ್ಸೆ ಇತಿಹಾಸ ಅದನ್ನು ಕೂಡ ತಾವು ದಯವಿಟ್ಟು ಹೇಳಿ. ಸೊ ಸಾಮಾನ್ಯವಾಗಿ ಮರ್ಮ ಸ್ಥಾನಗಳು ಅಂದರೆ ದೇಹದಲ್ಲಿ ಕೆಲವೊಂದು ಸಂರಚನೆಗಳಿದೆ, ಮಾಂಸ, ಮೂಳೆ, ಅಸ್ಥಿ, ಸಂಧಿ ಮತ್ತು ಸಂಧಿಗಳಲ್ಲಿ ಈ 5 ಅವಯವಗಳನ್ನು ಸೇರಿದಂತಹ ಒಟ್ಟು ಪ್ರದೇಶವನ್ನು ನಾವು ಮರ್ಮಸ್ಥಾನಗಳಂತ ಹೇಳಿ ಕರಿತೇವೆ. ಆದರೆ ಬರೀ ಮರ್ಮಸ್ಥಾನಗಳಂದರೆ ಈ ಸಂರಚನೆಗಳಿಂದ ಮಾತ್ರ ಆಗಿದೆ ಅನ್ನೋದು ತಪ್ಪು ಕಲ್ಪನೆ. ಆದರೆ ಇದು ಪ್ರಾಣ ಅಂತ ಹೇಳುವಂಥದ್ದು ಫಂಕ್ಷನಲ್ ಎಂಟಿಟಿ ನಮ್ಮ ದೇಹದಲ್ಲಿ ಇರುವಂಥದ್ದು, ಅದಕ್ಕೆ ಆವಾಸ ಸ್ಥಾನವಾಗಿರುವಂಥದ್ದು ನಿಜವಾಗಿ ಮರ್ಮ. ಕೆಲವೊಂದು ವಿಶಿಷ್ಟ ಮರ್ಮಸ್ಥಾನಗಳನ್ನು ಸಾಮಾನ್ಯವಾಗಿ ಕಕ್ಷಾಧರ ಮರ್ಮಸ್ಥಾನ ಇದೆ, ಕಕ್ಷಾಧರ ಮರ್ಮಸ್ಥಾನ, ಅಧಿಪತಿ ಮರ್ಮಸ್ಥಾನ, ಇಂತಹ ಮರ್ಮಸ್ಥಾನಗಳಿಗೆ ನೀವು ಒತ್ತಡವನ್ನು ಹಾಕೋದ್ರಿಂದ ಅಥವಾ ಮಸಾಜ್ ಮಾಡೋದ್ರಿಂದ ಅಥವಾ ಚಿಕಿತ್ಸೆಯನ್ನು ನೀಡೋದ್ರಿಂದ, ಅದರಲ್ಲಿ ಕೇಂದ್ರಗಾಮಿ ಮತ್ತು ಕೇಂದ್ರ ತ್ಯಾಗಿ ಅಂತ ಎರಡು ಚಿಕಿತ್ಸಾ ಪದ್ಧತಿಗಳನ್ನು ನಾವು ಸಾಮಾನ್ಯವಾಗಿ ಹಸ್ತಗಳನ್ನು ಉಪಯೋಗಿಸಿ ಚಿಕಿತ್ಸೆಯನ್ನು ಮಾಡ್ತೀವಿ. ಇಂತಹ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಬಳಲ್ತಾ ಇರುವಂತಹ ಸಾಮಾನ್ಯ ವಿಕಾರ ಏನು ಅಂದರೆ ಮಾನಸಿಕ ಒತ್ತಡದಿಂದಾಗಿರಬಹುದು ಅಥವಾ ಬೇರೆ ಬೇರೆ ಕಾಯಿಲೆಗಳಿಂದಾಗಿರಬಹುದು, ಅಧಿಕ ರಕ್ತದೊತ್ತಡ ಇದೆ. ಇಂತಹ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಕಕ್ಷಾಧರ ಮರ್ಮ ಅಥವಾ ಅಧಿಪತಿ ಮರ್ಮಕ್ಕೆ ಸಾಮಾನ್ಯವಾಗಿ ಒತ್ತಡ ಹಾಕೋದ್ರಿಂದ ರೋಗಿಗಳಲ್ಲಿ ಅಧಿಕ ರಕ್ತದೊತ್ತಡ ಕಮ್ಮಿಯಾಗುವ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಇನ್ನು ಇತಿಹಾಸಕ್ಕೆ ಬರೋದಾದರೆ ಸಾಮಾನ್ಯವಾಗಿ 5,000 ವರ್ಷಗಳಲ್ಲಿ ಮೊದಲನೇ ಉಲ್ಲೇಖ ನಮಗೆ ಸುಶ್ರುತಾಚಾರ್ಯದ ಶಾರೀರ ಸಂಹಿತೆಯಲ್ಲಿ 6ನೇ ಅಧ್ಯಾಯದಲ್ಲಿ ಪ್ರತ್ಯೇಕ ಮರ್ಮ ನಿರ್ದೇಶ ಶಾರೀರ ಅನ್ನೋ ಒಂದು ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ವಿವರಗಳು ಸಿಗುತ್ತೆ. ಇಲ್ಲಿಂದ ಬೌದ್ಧ ಭಿಕ್ಷುಗಳಿಂದ ಭಾರತದಿಂದ ಅದು ಚೀನಾಗೆ ಹೋಯಿತು, ಜಪಾನಿಗೆ ಹೋಯಿತು, ಅಲ್ಲಿ ಅದನ್ನು ಅವರು ಡೆವಲಪ್ ಮಾಡಿ ವಿಪರ್ಯಾಸ ಏನು ಅಂದರೆ ಈಗ ನಮಗೆ ಅವರು ವಾಪಸ್ ಅದನ್ನು ಕಲಿಸಿಕೊಡ್ತಾ ಇದ್ದಾರೆ. ಡಾಕ್ಟರ್ ಪ್ರದೀಪ್ ಕುಮಾರ್ ಅವರೇ, ಈ ಮರ್ಮ ಚಿಕಿತ್ಸೆಯ ಒಂದು ಮರ್ಮ ಏನಿದೆ ನಿಜವಾಗಿ ಕೂಡ ಬಹಳ ಒಂದು ಕುತೂಹಲಕಾರಿಯಾಗಿದೆ. ಈಗ ಮರ್ಮ ಚಿಕಿತ್ಸೆಯಿಂದ ಮನಸ್ಸಿನ ಮೇಲಾಗಿರುವಂತಹ ಲಾಭಗಳೇನು, ಮನಸ್ಸಿಗೆ ಈ ಮರ್ಮ ಚಿಕಿತ್ಸೆ ಮಾಡೋದ್ರಿಂದ ಹೇಗೆ ಲಾಭ ಆಗುತ್ತೆ? ಈಗ ಮನಸ್ಸು ಸ್ಥಿರವಾಗಬೇಕು ಅಥವಾ ಹೊರಗಿನಿಂದ ಬರುವಂತಹ ಸಾತ್ವಿಕ ವಿಚಾರಗಳನ್ನು ನಾವು ಹೆಚ್ಚಾಗಿ ಗ್ರಹಿಸಬೇಕು ಅನ್ನೋದಾದರೆ ಮನಸ್ಸನ್ನು ಸ್ಥಿರವಾಗಿಡಬೇಕು. ಅದಕ್ಕೆ ಕೆಲವೊಂದು ಮರ್ಮ ನಿರ್ದಿಷ್ಟ ಮರ್ಮ ಸ್ಥಾನಗಳಲ್ಲಿ ನಾವು ಒತ್ತಡ ಹಾಕೋದ್ರಿಂದ ಮನಸ್ಸನ್ನು ನಾವು ಸ್ಥಿರಗೊಳಿಸ್ಬೋದು. ಮತ್ತು ಮನಸ್ಸು ನಡೆದಿರುವ ಘಟನೆಗಳಿಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಬೇಕು ಅಂದರೂ ಸಹ ಮರ್ಮ ಚಿಕಿತ್ಸೆ ನಿಮಗೆ ಸಹಾಯ ಮಾಡುತ್ತೆ. ಮತ್ತು ಮನಸ್ಸಿನಲ್ಲಿ ಆನಂದ ಯಾವಾಗಲೂ ಇತ್ತು ಅಂತ ಹೇಳಿದ್ರೆ ಮನುಷ್ಯನಿಗೆ ಸಾಮಾನ್ಯವಾಗಿ ಋಣಾತ್ಮಕವಾದ ವಿಚಾರಗಳು ಬರೋದು ಕಮ್ಮಿ ಆಗುತ್ತೆ. ಇದರಲ್ಲಿ ಮರ್ಮ ಚಿಕಿತ್ಸೆ ವಿಶೇಷವಾದಂಥ ಪಾತ್ರವನ್ನು ವಹಿಸುತ್ತೆ. ಮತ್ತು ದೈಹಿಕವಾಗಿ ಏನೇನು ಪರಿಣಾಮ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ರೋಗಗಳನ್ನು ವಿಶಿಷ್ಟವಾಗಿ ಈ ಪದ್ಧತಿಯನ್ನು ಬಳಸೋದ್ರಿಂದ ಬೇರೆ ಬೇರೆ ರೋಗಗಳಲ್ಲಿ ನಾವು ಹೆಚ್ಚಾಗಿ ಇದರ ಪರಿಣಾಮವನ್ನು ಕಾಣಬಹುದು. ಈಗ ಸಾಮಾನ್ಯವಾಗಿ ನಾವು ಹೆಚ್ಚಾಗಿ ಪ್ರಚಲಿತವಾಗಿರುವಂತಹ ಮರ್ಮ ಚಿಕಿತ್ಸೆಯಲ್ಲಿ ಗುಣಪಡಿಸಬಹುದಾದ ಮತ್ತು ನಿರ್ವಹಿಸಬಹುದಾದ ರೋಗಗಳು ಯಾವ್ಯಾವುದು ಅಂದರೆ ಪ್ರಚಲಿತವಾಗಿರುವಂಥದ್ದು ನಾವು ಪಾರ್ಶ್ವವಾಯು ಚಿಕಿತ್ಸೆ ಅಥವಾ ಸಯಾಟಿಕ್ ಅಂತ ಹೇಳ್ತೀವಿ, ದೇಹದ ದೊಡ್ಡ ನರ, ಅದರದ ಸಂಬಂಧಪಟ್ಟಂತಹ ಬಾವು ಅಥವಾ ನೋವುಗಳನ್ನು ಮ್ಯಾನೇಜ್ ಮಾಡೋದಿರ್ಬೋದು, ಅರ್ಧ ತಲೆನೋವು ಅಥವಾ ಕೈ ಕಾಲು ನಡಕ ಬಂದಾಗ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು, ಅಥವಾ ಡಯಾಬಿಟಿಕ್ ನ್ಯೂರಾಲಜಿ ಅಂತ ಹೇಳ್ತೀವಿ ಅಥವಾ ಡಯಾಬಿಟಿಕ್ ನ್ಯೂರೋಪತಿ, ಅಂತಹ ಕಾಯಿಲೆಗಳಲ್ಲಿ ಸ್ನಾಯುವಿನ ಸೆಳೆತ ಮತ್ತು ಟ್ರೈಜಮಿನಲ್ ನ್ಯೂರಾಲಜಿ ಅಂತ ಹೇಳಿ ಮುಖಕ್ಕೆ ಸಂಬಂಧಪಟ್ಟ ನರದ ದೋಷಗಳಿದ್ದಾಗ, ಅಥವಾ ಬೆಲ್ಸ್ ಪಾಲ್ಸಿ ಅಂದರೆ ಮುಖ ಒಂದು ಪಾರ್ಶ್ವ ಓರೆ ಆಗುವಂಥದ್ದು, ಇಂತಹ ಕಾಯಿಲೆಗಳಲ್ಲಿ ಮೂತ್ರದ ಅಸಂಯಮ ಅಂತ ಹೇಳ್ತೀವಿ, ಯೂರಿನ್ ಇನ್ಕಾಂಟಿನೆನ್ಸ್ ಇದ್ದಾಗಲೂ ಸಹ ಅಕ್ಯೂಟ್ ಕಂಡೀಷನ್ ಅಂದರೆ ತುರ್ತು ವೇಳೆಯಲ್ಲಿ ನಾವೇ ನಮಗೆ ಮಾಡಿಕೊಳ್ಳಬಹುದಾದಂತಹ ಚಿಕಿತ್ಸೆ ಅಥವಾ ಸುಲಭವಾದ ಚಿಕಿತ್ಸೆ ಮರ್ಮ ಚಿಕಿತ್ಸೆ. ಅದಾದ್ಮೇಲೆ ಸೊಂಟದ ತೊಂದರೆಗಳಿರ್ಬೋದು, ಸ್ಪಾಂಡೈಲೈಸಿಸ್ ಇರ್ಬೋದು, ಲಂಬಾರ್ ಸ್ಪಾಂಡೈಲೈಸಿಸ್ ಅಂತ ಹೇಳ್ತೀವಿ, ಅಥವಾ ಸರ್ವೈಕಲ್ ಸ್ಪಾಂಡೈಲೈಸಿಸ್, ಮತ್ತು ಗರ್ಭಿಣಿಯರಲ್ಲಿ ಏನಾದರೂ PID ಅಥವಾ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸಾರ್ಡರ್ಗಳಲ್ಲಿ ಸಾಮಾನ್ಯವಾಗಿ ಇಂತಹ ಕಾಯಿಲೆಗಳಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿರುವಂಥದ್ದು ನಾವು ಈಗ ನಿರ್ವಹಿಸ್ತಾ ಇರುವಂತಹ ರೋಗಗಳು. ಡಾಕ್ಟರ್ ಪ್ರದೀಪ್ ಕುಮಾರ್ ಅವರೇ, ಈ ಒಂದು ಸಾಮಾನ್ಯ ಸೂಚನೆಗಳು ಮತ್ತೆ ಚಿಕಿತ್ಸೆ ಪ್ರಮಾಣ ಹೆಂಗಿರ್ತದೆ? ಸಾಮಾನ್ಯವಾಗಿ ಚಿಕಿತ್ಸೆ ಯಾರು ನೀಡುತ್ತಾರೆ ಅಂತಹ ಚಿಕಿತ್ಸಕರು ತಮ್ಮ ಹಸ್ತದಿಂದ ಅಂದ್ರೆ ಹೆಬ್ಬೆರಳು ಮತ್ತೆ ತೋರು ಬೆರಳುಗಳನ್ನ ಯೂಸ್ ಮಾಡಿ ಸಾಮಾನ್ಯವಾಗಿ ನಾವು ಚಿಕಿತ್ಸೆಯನ್ನ ಮಾಡ್ತೀವಿ. ಚಿಕಿತ್ಸೆಯನ್ನು ಮಾಡುವಾಗ ಮರ್ಮಸ್ಥಾನದ ಮೇಲೆ ನಾವು ಒತ್ತಡ ಹಾಕುವ ಪ್ರಮಾಣ, ರೋಗಿಯ ಅಥವಾ ವಯಸ್ಸು, ಅವರ ಶಾರೀರಿಕ ಸ್ಥಿತಿ, ದೇಹದಲ್ಲಿರುವಂತಹ ದೈಹಿಕ ಸಾಮರ್ಥ್ಯದ ಮೇಲೆ ಮತ್ತು ಒತ್ತಡ ನೀಡುವಂತಹ ಬಿಂದುಗಳ ಸ್ಥಾನಗಳ ಮೇಲೆ ನಾವು ವ್ಯಕ್ತಿಯಿಂದ ವ್ಯಕ್ತಿಗೆ ನಾವು ಬದಲಾಯಿಸ್ತಾ ಹೋಗ್ತೀವಿ. ಸೊ ವ್ಯಕ್ತಿಗೆ ಮರ್ಮಸ್ಥಾನದ ಮೇಲೆ ಸಾಮಾನ್ಯವಾಗಿ ಮಧ್ಯಮ ಥರದ ಒತ್ತಡ ಯಾವಾಗ ಹಾಕ್ತೀವಿ ಅಂದರೆ ವ್ಯಕ್ತಿ ಮೊದಲನೇ ಸಲ ಏನಾದರೂ ನಮ್ಮ ಹತ್ರ ಟ್ರೀಟ್ಮೆಂಟ್ಗೆ ಬಂದರೆ, ಬಿಂದುವಿನಲ್ಲಿ ತೀವ್ರ ಪ್ರಮಾಣದಲ್ಲಿ ಏನಾದರೂ ವೇದನೆ ಆಗ್ತಾ ಇದ್ರೆ ಅಥವಾ ಮರ್ಮಸ್ಥಾನದ ಮೇಲೆ ಅದರ ಸುತ್ತಮುತ್ತಲು ಏನಾದರೂ ಬಾವು ಬಂದಿದ್ರೆ ಅಥವಾ ಸಂಬಂಧಪಟ್ಟ ಅಪಾಯದ ಅವಸ್ಥೆಗಳಾದರೂ ಆ ರೋಗಗಳಲ್ಲಿ ಇದ್ದರೆ ಅಂತಹ ಅವಸ್ಥೆಯಲ್ಲಿ ನಾವು ಸಾಮಾನ್ಯವಾಗಿ ಮಧ್ಯಮ, ಪೇಷಂಟ್ನ ಶಕ್ತಿ ಜಾಸ್ತಿ ಇತ್ತು ಅಥವಾ ರೋಗಿಯ ಶಕ್ತಿ ಜಾಸ್ತಿ ಇತ್ತು, ರೋಗದ ಬಲ ಕಮ್ಮಿ ಇತ್ತು ಅಂದರೆ ಆವಾಗ ತೀವ್ರತರ ಒತ್ತಡವನ್ನು ನಾವು ಹಾಕ್ತೀವಿ. ಇನ್ನು ವಯಸ್ಸಿಗನುಗುಣವಾಗಿ ಉಪಾಯವನ್ನು ಎಷ್ಟೆಷ್ಟು ಅವಧಿಗಳಲ್ಲಿ ಕೊಡ್ಬೋದು ಅಂತ ಕೇಳಿದ್ರೆ, ಮೂಗಿಗೆ ಸಂಬಂಧಪಟ್ಟ ಈಗ ರನ್ನಿಂಗ್ ನೋಸ್ ಹೇಳ್ತೀವಿ, ರೈನೈಟಿಸ್ ಎಲ್ಲ ಇತ್ತು ಅಂತ ಹೇಳಿದ್ರೆ, ರನ್ನಿಂಗ್ ನೋಸಲ್ಲಿ ನಾವು ಸಾಮಾನ್ಯವಾಗಿ ಫಣ ಅಂತೇಳಿ ಒಂದು ಮರ್ಮ ಬರ್ತದೆ, ಮೂಗಿನ ಎರಡು ಹೊರಳೆಗಳ ಬದಿಯಲ್ಲಿರುವಂತಹ ಮರ್ಮ. ಆ ಮರ್ಮಕ್ಕೆ 1-2 ನಿಮಿಷವರೆಗೂ ನವಜಾತ ಶಿಶುಗಳಲ್ಲಿ ಕೊಡ್ಬೋದು. ಅದೇ ಮಗುವಿನ ವಯಸ್ಸು 3-6 ತಿಂಗಳಾದರೆ 1-4 ನಿಮಿಷ, 6-10 ತಿಂಗಳಾಗಿದ್ದರೆ 1-5 ನಿಮಿಷ, 1-3 ವರ್ಷ ಆಗಿದ್ದರೆ ವಯಸ್ಸು ರೋಗಿಯದು 3-7 ನಿಮಿಷ, 3-12 ವರ್ಷದವರಾಗಿದ್ದರೆ 5-10 ನಿಮಿಷ, 10 ವರ್ಷದ ಮೇಲ್ಪಟ್ಟು ಅಂದರೆ ಪ್ರೌಢ ವ್ಯಕ್ತಿಗಳು ಅಥವಾ ವಯಸ್ಕರಿಗಾದರೆ 5-15 ನಿಮಿಷ ಅಥವಾ ಅದಕ್ಕಿಂತ ಹೆಚ್ಚು ರೋಗದ ಅವಸ್ಥೆಯನ್ನು ನೋಡಿಕೊಂಡು ನಾವು ಪ್ರಮಾಣವನ್ನು ನಿರ್ಧರಿಸ್ತಾ ಬರ್ತೀವಿ. ಡಾಕ್ಟರ್ ಪ್ರದೀಪ್ ಕುಮಾರ್ ಅವರೇ, ಈಗ ಮುಖ್ಯವಾಗಿ ಯಾವುದೇ ತಜ್ಞ ವೈದ್ಯರ ಸಲಹೆ ಇಲ್ಲದೇನೆ ಏನು ನಾವು ಚಿಕಿತ್ಸೆ ಮಾಡ್ಕೋಬಾರ್ದು. ಈಗ ಈ ಮರ್ಮ ಚಿಕಿತ್ಸೆಯೊಳಗೆ ಕೂಡ ಯಾವಾಗ ಮರ್ಮ ಚಿಕಿತ್ಸೆ ಮಾಡ್ಕೊಳ್ಬೇಕು, ಯಾವಾಗ ಮರ್ಮ ಚಿಕಿತ್ಸೆಯನ್ನು ಮಾಡ್ಕೊಳ್ಬಾರ್ದು, ಆ ಕುರಿತಂತೆ ಇದರ ಬಗ್ಗೆ ನಮ್ಮ ಕೇಳುಗರಿಗೆ ವಿಸ್ತೃತ ಮಾಹಿತಿ ಮಾಡ್ಕೊಳ್ಬೋದಾ? ಸಾಮಾನ್ಯವಾಗಿ ಮರ್ಮ ಚಿಕಿತ್ಸೆ ಯಾವಾಗ ಮಾಡಿಸ್ಕೊಳ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ಎಚ್ಚರಿಕೆ ಅಂದರೆ ಯಾವಾಗ ಮಾಡಿಸ್ಕೊಳ್ಬಾರದು ಅನ್ನೋದು ನಮಗೆ ಗೊತ್ತಿರಬೇಕು. ಮತ್ತು ನುರಿತ ತಜ್ಞ ವೈದ್ಯರಿಂದಲೇ ಈ ಚಿಕಿತ್ಸೆಗಳನ್ನು ನೀವು ಪಡೆಯೋದು ಹೆಚ್ಚು ಸಮರ್ಥ ಅಂತ ನನ್ನ ಭಾವನೆ. ಈಗ ಸ್ನಾನ ಮಾಡಿದ ತಕ್ಷಣವೇ ನೀವು ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಅಜೀರ್ಣಕ್ಕೆ ಕಾರಣ ಆಗ್ಬೋದು, ಹಾಗಾಗಿ ಬಿಸಿ ನೀರಿನಿಂದ ಸ್ನಾನ ಮಾಡಿದ ತಕ್ಷಣ ನೀವು ಮರ್ಮ ಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬಾರ್ದು. ಮತ್ತು ವ್ಯಕ್ತಿ ತುಂಬ ಆಯಾಸಗೊಂಡಿದ್ದಾಗ, ಅವನಲ್ಲಿ ಚೈತನ್ಯ ಶಕ್ತಿ ಕಮ್ಮಿ ಇರೋ ಕಾರಣದಲ್ಲಿ ಅಂತಹ ಪರಿಸ್ಥಿತಿಯಲ್ಲಿ ಮರ್ಮ ಚಿಕಿತ್ಸೆಯನ್ನು ಮಾಡಿಕೊಳ್ಬಾರ್ದು. ಯಾಕಂದರೆ ಕಾರ್ಯ ಚೈತನ್ಯವನ್ನು ನಾವೇನು ಮಾಡ್ತೀವಿ, ಅಂಗಾಂಗಗಳ ಕಾರ್ಯ ಚೈತನ್ಯವನ್ನು ಪುನಶ್ಚೇತನಗೊಳಿಸುವುದೇ ಮರ್ಮ ಚಿಕಿತ್ಸೆಯ ಮೂಲ ಉದ್ದೇಶ. ವ್ಯಕ್ತಿ ಬಳಲಿದ್ರೆ ಅಥವಾ ಆಯಾಸಗೊಂಡಿದ್ರೆ ಅಂತಹ ಸಮಯದಲ್ಲಿ ನಾವು ಇದನ್ನು ಮಾಡಿಕೊಳ್ಬಾರ್ದು. ಶಾರೀರಿಕ ಶ್ರಮದಿಂದ ತುಂಬ ಬೆವರು ಬಂದಾಗ, ಮತ್ತು ಇನ್ನು ತುಂಬ ಮುಖ್ಯವಾಗಿ ರೋಗಿಗೆ ಹೃದ್ರೋಗಗಳಿರುತ್ತೆ ಅಥವಾ ಸಡನ್ ಆಗಿ ಹೃದಯಾಘಾತ ಆಗಿರುತ್ತೆ, ಅಂತಹ ಪರಿಸ್ಥಿತಿಯಲ್ಲಿ ನಾವು ಮರ್ಮ ಚಿಕಿತ್ಸೆಗೋಸ್ಕರ ಮನೆಯಲ್ಲಿ ಸಮಯವನ್ನು ವೇಸ್ಟ್ ಮಾಡ್ತಾ ಕೂರಬಾರ್ದು. ಕೆಲವು ತುರ್ತು ಪರಿಸ್ಥಿತಿಗಳಿದ್ದಾಗ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಏನು ಬೇಕೋ ಅದನ್ನು ಮಾಡ್ಕೊಳ್ಬೇಕಾಗ್ತದೆ. ಇದು ಚಿಕಿತ್ಸೆ ಇದೆ ಅಂತ ಹೇಳಿ ಅದನ್ನು ಒತ್ತಿ ಟೈಮ್ ವೇಸ್ಟ್ ಮಾಡಬಾರ್ದು. ಇದೊಂದು ನನ್ನ ವಿನಂತಿ. ತುಂಬ ಹಸಿವಾಗಿದ್ದಾಗಲೂ ಕೂಡ ನಾವು ಮರ್ಮ ಚಿಕಿತ್ಸೆಯನ್ನು ಮಾಡಿಕೊಳ್ಬಾರ್ದು. ಊಟ ಆದ ನಂತರ ಇಮಿಡಿಯೇಟ್ಲಿ ಆಫ್ಟರ್ ಟೇಕಿಂಗ್ ಫುಡ್ ಮಾಡಬಾರ್ದು. ಕೆಲವು ಔಷಧಿಗಳನ್ನು ನೀವು ಸೇವಿಸ್ತಾ ಇದ್ರೆ ಅಂತಹ ಪರಿಸ್ಥಿತಿಯಲ್ಲೂ ಮಾಡ್ಕೊಳ್ಬಾರ್ದು. ಅಕಸ್ಮಾತ್ ಏನಾದರೂ ಅಲರ್ಜಿಕ್ ರಿಯಾಕ್ಷನ್ಸ್ ಇದ್ರೆ ಅಂತಹ ಸಂದರ್ಭದಲ್ಲೂ ಸಹ ಇದನ್ನು ಮಾಡ್ಕೊಳ್ಬಾರ್ದು. ಅಂದರೆ ಇದಕ್ಕೆ ಸೂತ್ರ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಊಟ ಮಾಡಿ 2 ಗಂಟೆ ನಂತರ ಅಥವಾ 1/2 ಗಂಟೆ ನಂತರ ಸಾಮಾನ್ಯ ಸ್ಥಿತಿಯಲ್ಲಿರುವಾಗ, ನಂತರ ಯಾವುದಾದ್ರೂ ಔಷಧಿಗಳನ್ನು ಸೇವಿಸಿದ 3 ಗಂಟೆಗಳ ನಂತರ ಮರ್ಮ ಚಿಕಿತ್ಸೆಯನ್ನು ಮಾಡ್ಕೊಳ್ಬೋದು. ಇದು ಸಾಮಾನ್ಯ ಸೂತ್ರ, ಮರ್ಮ ಚಿಕಿತ್ಸೆಯ ಸಾಮಾನ್ಯ ಸೂತ್ರ. ವಿದ್ಯಾರ್ಥಿಗಳ ಏಕಾಗ್ರತೆಗೋಸ್ಕರ ಒಂದು ಸಣ್ಣ ಮರ್ಮಸ್ಥಾನವನ್ನು ನಾನು ಹೇಳ್ತೀನಿ. ಇದು ಪೋಷಕರಿಗೆ ಸಾಮಾನ್ಯವಾಗಿ ಸಹಾಯ ಆಗ್ಬೋದು ಅನ್ನೋದು ನನ್ನ ನಂಬಿಕೆ. 2 ಹುಬ್ಬುಗಳ ಮಧ್ಯದಲ್ಲಿ ಒಂದು ಸ್ತಪನಿ ಮರ್ಮ ಅಂತ ಹೇಳಿದೆ. ಸಾಮಾನ್ಯವಾಗಿ ನಮಗೇನಾದ್ರೂ ನೆನಪಿನ ಶಕ್ತಿ ಕಮ್ಮಿ ಅಥವಾ ಏನಾದರೂ ಯೋಚನೆ ಮಾಡುವಾಗ ನಾವು ಸಾಮಾನ್ಯವಾಗಿ ಹಣೆಯನ್ನು ಮುಟ್ಕೊಳ್ತೀವಿ. ನಾವು ತಿಲಕ ಎಲ್ಲಿ ಇಡ್ತೀವಲ್ಲ ಅದು ತಿಲಕ ಮರ್ಮ ಅಂತ ಹೇಳಿ ಕರಿತೀವಿ. ಸ್ತಪನಿ ಮರ್ಮವನ್ನು ಸಾಮಾನ್ಯವಾಗಿ ನೀವು 2-5 ನಿಮಿಷ ಒತ್ತಡ ಹಾಕೋದ್ರಿಂದ ಮನಸ್ಸಿನ ಏಕಾಗ್ರತೆ ಹೆಚ್ಚಾಗುತ್ತೆ. ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ತಾವು ಸಾಮಾನ್ಯವಾಗಿ ನಾವು ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಸಂಪರ್ಕ ಮಾಡಿದರೆ ವಿವರವಾಗಿ ನಾನು ವಿಸ್ತೃತವಾಗಿ ಇದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಲಭ್ಯವಿರುತ್ತೇನೆ. ಡಾಕ್ಟರ್ ಪ್ರದೀಪ್ ಕುಮಾರ್ ಅವರೇ, ತುಂಬ ವಿಸ್ತೃತವಾಗಿ ಮಾತಾಡ್ತಾ ಇದ್ದೀರಿ. ಈಗ ಹೇಳ್ತಾರೆ ಹೊರಗಡೆ ಏನಾದರೂ ಸಮಸ್ಯೆ ಆದರೆ ನೀವು ಒಳಗಡೆ ಮೊದಲು ನಿಮ್ಮನ್ನು ನೋಡ್ಕೊಳ್ಳಿ ಅಂತ. ಇದು ಬಹುಶಃ ಈ ಮರ್ಮ ಚಿಕಿತ್ಸೆಯ ಒಂದು ಮೂಲ ಹಂತ ಅಂತ ಅನ್ಬೋದು. ಯಾಕಂದರೆ ನಮ್ಮ ಆಂತರಿಕ ಅವಯವಗಳನ್ನು ನಾವು ಕಾರ್ಯಗತಗೊಳಿಸಿ ಅವುಗಳನ್ನು ಉದ್ದೀಪನಗೊಳಿಸಿ ಒಂದು ಚಿಕಿತ್ಸೆ ನೀಡುವ ವಿಧಾನ ಇದೆಯಲ್ಲ, ಇದು ಖಂಡಿತವಾಗಿ ಪರಿಣಾಮಕಾರಿ. ಆಯುರ್ವೇದದಲ್ಲಿ ಮಾತ್ರ ಇಂಥ ಒಂದು ಸಾಧ್ಯತೆ ಇದೆ. ಇದು ನಿಜವಾಗಿ ಕೂಡ ಒಂದು ಸಂತೋಷದ ಸಂಗತಿ. ಇವತ್ತು ಅಂಗೈಯಲ್ಲಿ ಆಯುರ್ವೇದ ಕಾರ್ಯಕ್ರಮದೊಳಗೆ ತಾವು ತುಂಬ ವಿಸ್ತೃತವಾಗಿ ಈ ಒಂದು ಮರ್ಮ ಚಿಕಿತ್ಸೆ ಅಂದ್ರೇನು, ಮರ್ಮ ಸ್ಥಾನಗಳು ಯಾವ್ಯಾವು, ಯಾವಾಗ ಮರ್ಮ ಚಿಕಿತ್ಸೆ ಮಾಡ್ಕೊಳ್ಬೇಕು, ಮತ್ತು ಏನೇನು ಸಮಾನ ಸೂಚನೆಗಳನ್ನು ಗಮನಿಸಬೇಕು, ಮತ್ತು ಈ ಮರ್ಮ ಚಿಕಿತ್ಸೆಯೊಳಗೆ ಮರ್ಮಸ್ಥಾನಗಳಲ್ಲಿ ಒತ್ತಡ ಹೇರುವ ಪದ್ಧತಿ ಯಾವ ರೀತಿ ಇದೆ, ಮತ್ತು ವಯಸ್ಸಿಗೆ ಅನುಗುಣವಾಗಿ ಯಾವ ರೀತಿ ನಾವು ಚಿಕಿತ್ಸೆ ಮಾಡಬೇಕು, ಇದ್ರ ಬಗ್ಗೆ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಾ. ಬಹುಶಃ ನಮ್ಮ ಕೇಳುಗರಿಗೆ ಇದು ತುಂಬ ಒಂದು ಒಳ್ಳೆಯ ಮಾಹಿತಿ ಸಿಕ್ಕಂಗಾಗಿದೆ. ಅಂದರೆ ಆಯುರ್ವೇದದಲ್ಲಿ ರೋಗಿಯನ್ನು ನೋಡಿ, ರೋಗಿಯನ್ನು ಮುಟ್ಟಿ, ಅಲ್ಲಿ ಒಂದು ಉದ್ದೀಪನಗೊಳಿಸಿ ಅಥವಾ ಅಲ್ಲಿ ಒಂದು ಕಾರ್ಯವನ್ನು ಹೆಚ್ಚು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿ ಆರೋಗ್ಯವನ್ನು ಸುಧಾರಿಸಬಹುದು ಅನ್ನೋದು ತುಂಬ ಒಂದು ಒಳ್ಳೆಯ ವಿಚಾರ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ತುಂಬ ಒಳ್ಳೆಯ ಮಾಹಿತಿ ಸಿಕ್ಕಿದೆ. ಅಂಗೈಯಲ್ಲಿ ಆಯುರ್ವೇದ ಕಾರ್ಯಕ್ರಮದೊಳಗೆ ತಾವು ಹುಬ್ಬಳ್ಳಿ ಆಯುರ್ವೇದ ಮಹಾವಿದ್ಯಾಲಯದ ಸಹಪ್ರಾಧ್ಯಾಪಕರಾಗಿ ತುಂಬ ವಿಸ್ತೃತವಾಗಿ ಮಾತಾಡಿದ್ದೀರಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಅಂಗೈಯಲ್ಲಿ ಆಯುರ್ವೇದ, ವಾತ ಪಿತ್ತ ಕಫ ಸಮತೋಲನವೇ ಆರೋಗ್ಯ. ಮರ್ಮ ಚಿಕಿತ್ಸೆಯ ಮರ್ಮ ಈ ಕುರಿತು ಇದುವರೆಗೂ ಡಾಕ್ಟರ್ ಪ್ರದೀಪ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ. ಈ ವಾರದ ಪ್ರಶ್ನೆ, ಮೂಗಿಗೆ ಕೊಡುವ ಮರ್ಮ ಚಿಕಿತ್ಸೆಯ ಹೆಸರೇನು? ಪ್ರಶ್ನೆ ಮತ್ತೊಮ್ಮೆ, ಮೂಗಿಗೆ ಕೊಡುವ ಮರ್ಮ ಚಿಕಿತ್ಸೆಯ ಹೆಸರೇನು? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒಂದು ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ ರಸಪ್ರಶ್ನೆ ವಿಭಾಗ ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ ಹೆಗ್ಗೇರಿ ಬಡಾವಣೆ ಹಳೆ ಹುಬ್ಬಳ್ಳಿ ಹುಬ್ಬಳ್ಳಿ 580024 ಈ ವಿಳಾಸಕ್ಕೆ ತಲುಪಿಸಬೇಕು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರ, ಸಿಸಿಐಎಂ ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ, ಬಿಎಎಂಎಸ್ ಪದವಿ, ಸ್ನಾತಕೋತ್ತರ ಹಾಗೂ ಆಯುರ್ವೇದದ ಪಿಎಚ್ಡಿ ಕೋರ್ಸ್ಗಳು ಲಭ್ಯ, ಯೋಗ್ಯ ದರದಲ್ಲಿ ಆಯುರ್ವೇದ ಚಿಕಿತ್ಸೆ, ಬಡ ರೋಗಿಗಳಿಗೆ ಸಕಲ ಸೌಲಭ್ಯ, ಹೊರ ಹಾಗೂ ಒಳ ರೋಗಿಗಳ ವಿಭಾಗಗಳು, 125 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ, ತಿಂಗಳಿಗೆ ಕನಿಷ್ಠ 2 ಉಚಿತ ಚಿಕಿತ್ಸಾ ಶಿಬಿರಗಳು, ಪಾರದರ್ಶಕ ಆಡಳಿತ, ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ, ಸಾಮಾಜಿಕ ಸೇವೆಗೆ ಕಂಕಣಬದ್ಧವಾಗಿದೆ ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 0836-2305-122. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ದನದ ಹಾಸು. ಈ ವಿಷಯವಾಗಿ ಡಾಕ್ಟರ್ ಶಿವಕುಮಾರ್ ರಡ್ಡೇರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಮಾಲಾ ಸಾಂಬ್ರಾಣಿ. ರೈತ ಬಾಂಧವರೇ ನಮಸ್ಕಾರ. ಕೃಷಿಕರಿಗೆ ತಾವು ಕೆಲಸಕ್ಕೆ ಸಹಾಯಕಾರಿ ಆಗಿರುವಂತಹ ಎತ್ತುಗಳಾಗಿರಬಹುದು, ಹಾಲು ಕೊಡುವಂತಹ ಆಕಳುಗಳ ಆಗಿರಬಹುದು, ರೈತರ ಬದುಕಿಗೆ ಜೀವನಾಡಿ ಇದ್ದಂಗ. ಜಾನುವಾರುಗಳು ದನಕರುಗಳ ಪಾಲನೆ ಮಾಡಬೇಕು ಅಂತ ಅನ್ಕೊಂಡಾಗ ಒಳ್ಳೆಯ ವಾತಾವರಣ ಆಹಾರ ಕಲ್ಪಿಸಿಕೊಡುವುದು ರೈತ ಬಾಂಧವರ ಕರ್ತವ್ಯ ಆಗಿರ್ತದೆ. ಇದೆಲ್ಲವನ್ನು ಸರಿಯಾಗಿ ಹೆಂಗ್ ಮಾಡಬೇಕು? ಇತ್ತೀಚೆಗೆ ಹೊಸ ಬೆಳವಣಿಗೆ ಅಂದ್ರೆ ದನದ ಹಾಸು, ಕೌಮ್ಯಾಟ್, ಇದೆಲ್ಲದರ ಬಗ್ಗೆ ತಿಳಿಸಿಕೊಡೋದಕ್ಕೆ ಡಾಕ್ಟರ್ ಶಿವಕುಮಾರ್ ರಡ್ಡೇರ್ ಅವರು ಬಂದಾರ. ಇವರು ಪಶು ಸಂಗೋಪನಾ ಮತ್ತು ಪಶು ವೈದ್ಯಕೀಯ ವಿಸ್ತರಣಾ ಶಿಕ್ಷಣ ವಿಭಾಗ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಗದಗದಲ್ಲಿ ಪ್ರಾಧ್ಯಾಪಕರಾಗಿ ಮತ್ತು ಮಹಾವಿದ್ಯಾಲಯದ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ಶಿವಕುಮಾರ್ ರಡ್ಡೇರ್ ಅವರಿಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ನಾವು ಮನೆ ಒಳಗೆ ಒಂದು ನಾಯಿ ಸಾಕಿದ್ರೂ ಕೂಡ ಅದಕ್ಕೆ ಬಹಳ ಕಾಳಜಿ ತಗೋತೀವಿ. ಅದಕ್ಕೆ ಒಂದು ಡಾಗ್ ಮ್ಯಾಟ್ ಅಂತ ಇರ್ತದ, ಇತ್ತಿತ್ತಲಾಗನ್ಕಿ ಅವಕ್ಕೆ ಅಂಗಿ ಹಾಕ್ಬಿಡ್ತಾರೆ. ಆಮೇಲೆ ಏನಂತಾರ, ಈಗ ನಾಯಿ ಸಾಕೋರು ನಾವು ಡಾಗ್ ಪೇರೆಂಟ್ ಅಂತ ಹೇಳ್ತಾರೆ. ಆದರೆ ನಮ್ಮ ರೈತಾಪಿ ಜನರು ಸಾಕುವಂತಹ ಬಳಸುವಂತಹ ಈ ಜಾನುವಾರುಗಳು, ಎತ್ತುಗಳು, ಆಮೇಲೆ ಆಕಳುಗಳು, ಇವುಗಳಿಗೆ ನಾವು ಕೊಟ್ಟಿಗೆಯಲ್ಲಿ ಕಟ್ತೀವಿ, ನೆಲದ ಮೇಲೆ ಮಲಗಿಸ್ತೀವಿ, ಕುಡಿಸ್ತೀವಿ. ಆದ್ರೀಗ ದನದ ಹಾಸು, ಕೌ ಮ್ಯಾಟ್ ಅನ್ನೋದೊಂದು ನೂತನ ತಂತ್ರಜ್ಞಾನ ಬಂದದ. ಇದರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನ ನಮಗೆ ಇವತ್ತು ಕೊಡಬೇಕು. ಖಂಡಿತವಾಗಿಯೂ. ಇದು ದನಗಳ ಹಾಸು, ಅದು ಕೌ ಮ್ಯಾಟ್ ಅಂದ್ರು ಎತ್ತು ದನ ಕರು ಎಲ್ಲದಕ್ಕೂ ಬರ್ತದೆ. ಇದರ ಪ್ರಯೋಜನಗಳು ಏನು ಅಂತ ಹೇಳ್ಬೋದಾ? ನಮ್ಮ ರೈತರು ದನಕರುಗಳನ್ನ ಸಾಕ್ತಾ ಇರ್ತಾರೆ. ಆ ದನಕರುಗಳನ್ನ ಸಾಕೋದ್ರೊಳಗೆ ಅವುಗಳಿಗೆ ವಿವಿಧ ಬಗೆಯಲ್ಲಿ ನಿರ್ವಹಣೆಯನ್ನ ಮಾಡ್ಬೇಕಾಗತ್ತೆ, ಕಾಳಜಿ ತಗೋಬೇಕಾಗತ್ತೆ. ಉದಾಹರಣೆಗೆ ಅವಕ್ಕೆ ಬೇಕಾದಂಥ ಒಳ್ಳೆ ಆಹಾರ ಕೊಡಬೇಕು, ಅವುಗಳಿಗೆ ಒಳ್ಳೆ ಕೊಟ್ಟಿಗೆ ವ್ಯವಸ್ಥೆ ಇರಬೇಕು, ಅವುಗಳಿಗೆ ರೋಗ ನಿರೋಧಕ ಕ್ರಮಗಳನ್ನ ಕೈಗೊಳ್ಳಬೇಕು, ಅವುಗಳ ಆರೋಗ್ಯ ರಕ್ಷಣೆಯನ್ನು ಮಾಡಬೇಕು. ಇವೆಲ್ಲ ಕ್ರಮಗಳನ್ನ ಸಾಮಾನ್ಯವಾಗಿ ನಮ್ಮ ಬಹಳಷ್ಟು ಜನ ರೈತರು ಮಾಡ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಹೊಸ ಪರಿಕಲ್ಪನೆ ಅಂತ ಅಂದರೆ ದನಗಳಿಗೆ ಹಾಸಿಗೆ ಅಥವಾ ದನಗಳಿಗೆ ಗಾದೆ ಅಂತಲೂ ಅನ್ಬೋದು ನಾವು. ಇದನ್ನು ಇಂಗ್ಲೀಷ್ನಲ್ಲಿ ಕೌ ಮ್ಯಾಟ್ ಅಂತ ಕರೀತಾರೆ. ಈ ಕೌ ಮ್ಯಾಟ್ ಅಂತಂದರೆ ಆಕಳದ ಹಾಸಿಗೆ ಅನ್ನೋ ಅರ್ಥದಲ್ಲಿ ಬರ್ತದೆ. ಅದನ್ನು ನಾವು ದನ ಹಾಸು ಅಂತೇಳಿ ಕರಿಬಹುದು. ಈ ದನಗಳಿಗೆ ನೆಲಹಾಸನ್ನು ಹಾಕೋದ್ರಿಂದ ಬಹಳಷ್ಟು ಬಗೆಯ ಪ್ರಯೋಜನಗಳಿದ್ದಾವೆ. ಮುಖ್ಯವಾಗಿ ಈ ದನಗಳು ವಿಶೇಷವಾಗಿ ವಿದೇಶಗಳಲ್ಲಿ ಹೆಚ್ಚು ಹಾಲು ಕೊಡ್ತಕ್ಕಂಥ ಎಚ್ ಎಫ್ ಜರ್ಸಿ ಮೊದಲಾದ ತಳಿಗಳನ್ನು ಸಾಕ್ತಾ ಇದ್ರು. ಅಲ್ಲಿ ಏನಾಗ್ತಾ ಇತ್ತು ಅಂತಂದರೆ ಒಂದೊಂದು ಆಕಳ ಒಂದು ಹೊತ್ತಿಗೆ 15-20 ಲೀಟ್ರ್ ಹಾಲು ಕೊಡ್ತಕ್ಕಂಥದ್ದು, ಅಂದರೆ ದಿನಕ್ಕೆ ಸರಿಸುಮಾರಾಗಿ 30-40 ಲೀಟ್ರ್ ಕೊಡ್ತಕ್ಕಂಥದ್ದು. ಅವುಗಳನ್ನೆಲ್ಲ ಬಹಳಷ್ಟು ಮಟ್ಟಿಗೆ ಕೊಟ್ಟಿಗೆಯೊಳಗೆ ಕಟ್ಟಿನೇ ಸಾಕ್ತಾ ಇರ್ತಿದ್ರು. ಅವು ಹೆಚ್ಚಿಗೆ ಆಹಾರವನ್ನು ಸೇವಿಸ್ತವೆ, ಮೇವು ತಿನ್ನೋದು, ಹಿಂಡಿ ತಿನ್ನೋದು ಅದೆಲ್ಲ ಹೆಚ್ಚಿಗೆ ಮಾಡ್ತವೆ. ದಿನಕ್ಕೊಂದು 15-17 ಗಂಟೆ ಕಾಲ ಅವು ಒಂದೇ ಕಡೆ ನಿಂತುಕೊಂಡು ಆಹಾರ ಸೇವಿಸ್ತಾ ಇರ್ತವೆ ಅಂತ ಸಂಶೋಧನೆಗಳು ಹೇಳ್ತವೆ. ಹೀಗೆ ಬಹಳಷ್ಟು ಕಾಲ ಅವು ನಿಂತಿರಬೇಕಾದ್ರೆ ಅವುಗಳ ಕಾಲಿನ ಮೇಲೆ ವಿಶೇಷವಾಗಿ ಗೊರಸಿನ ಮೇಲೇ ಅವುಗಳ ದೇಹದ ಬಹಳಷ್ಟು ಭಾರ ಬೀಳುತ್ತೆ. ಆ ಗೊರಸು ಆರೋಗ್ಯಕರವಾಗಿರೋದು ಹೈನುಗಾರಿಕೆಯಲ್ಲಿ ಬಹಳ ಮುಖ್ಯ. ಅದಕ್ಕೆ ಆ ಗೊರಸಿನ ಆರೋಗ್ಯ ಕಾಪಾಡಬೇಕು ಅಂತಂದು ಅವಾಗಿನ ಬಹಳಷ್ಟು ವರ್ಷಗಳ ಹಿಂದೆ ಆ ದೇಶಗಳಲ್ಲಿ ಈ ಕೌ ಮ್ಯಾಟ್ ಪರಿಕಲ್ಪನೆಯನ್ನು ತಂದರು. ಮೆತ್ತಗಿರುವಂಥ ಒಂದು ನೆಲಹಾಸನ್ನು ಈ ಹೈನು ರಾಸುಗಳಿಗೆ ಒದಗಿಸಬೇಕು ಅಂತ ತಂದರು. ಕ್ರಮೇಣವಾಗಿ ಅದನ್ನು ನಮ್ಮ ದೇಶದಲ್ಲಿ ಕೂಡ ಬೇರೆ ಬೇರೆ ಪ್ರಾಣಿಗಳಿಗೆ, ಹೈನು ರಾಸುಗಳಿಗೆ ಅಷ್ಟೇ ಅಲ್ಲದೇ ಎತ್ತುಗಳಿಗೆ ಎಮ್ಮೆಗಳಿಗೆ ಕೂಡ ಈ ಒಂದು ಕೌ ಮ್ಯಾಟನ್ನು ಬಳಕೆ ಮಾಡಲಿಕ್ಕೆ ರೈತರು ಪ್ರಾರಂಭ ಮಾಡಿದ್ದಾರೆ. ಇದನ್ನು ಬಳಕೆ ಮಾಡೋದ್ರಿಂದ ಹಲವಾರು ಬಗೆಯ ಪ್ರಯೋಜನಗಳಿದ್ದಾವೆ. ಅಂದರೆ ಈಗ ಒಂದನೇದಾಗಿ ನಮ್ಮ ರೈತರು ಇತ್ತಿತ್ತಲಾಗೆ ಆ ಕೌ ಮ್ಯಾಟ್ಗಳನ್ನು ದನ ಹಾಸುಗಳನ್ನು ತರೋದು ಎದಕ್ಕೆ ಅಂತ ಅಂದರೆ ಮುಖ್ಯವಾಗಿ ಅವುಗಳಿಗೆ ಆರಾಮ ಇರಬೇಕು ನೆಲದ ಮೇಲೆ ಮಲ್ಕೊಂಡಾಗ ಅಂತಂದು. ಹಾಗೆಯೇ ಇನ್ನೊಂದು ಅಂತಂದರೆ ಸ್ವಚ್ಛ ಇಡಲಿಕ್ಕೆ ಅನುಕೂಲ ಅಂತ. ಇವು ಎರಡು ಮುಖ್ಯ ಉದ್ದೇಶದಿಂದ ರೈತರು ಈ ಕೌ ಮ್ಯಾಟ್ಗಳನ್ನು ಜಾನುವಾರುಗಳಿಗೆ ಉಪಯೋಗಿಸ್ತಾ ಇದ್ದಾರೆ. ಆದರೆ ಇವು ಇಷ್ಟೇ ಲಾಭ ಅಲ್ಲ, ಇದರಿಂದ ಇನ್ನೂ ಅನೇಕ ಪ್ರಯೋಜನಗಳು ಈ ದನಗಳ ಹಾಸು ಅಥವಾ ಕೌ ಮ್ಯಾಟನ್ನು ಬಳಸೋದ್ರಿಂದ ಇದ್ದಾವೆ. ಈ ಕೌ ಮ್ಯಾಟ್ ಅಂತ ಹೇಳಿದ್ರಿ, ಇದನ್ನು ರೈತರು ತಯಾರಿಸ್ಕೋಬಹುದು ಅಥವಾ ಅವೆಲ್ಲ ಸಿಗ್ತಾವೆ? ಈ ದನ ಹಾಸುಗಳು ಅಂತ ಅಂದರೆ ಇವು ಮುಂಚಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು, ರೈತರು ಮನೆಯಲ್ಲಿರ್ತಕ್ಕಂಥ ಸ್ವಲ್ಪ ಉಳಿದ ಉಳಿಕೆಯ ಮೇವು ಅಂಥದ್ದನ್ನು ಮೆತ್ತಗಿರೋದನ್ನೇ ದನಗಳ ಕಾಲಿನಲ್ಲಿ ಹಾಕ್ತಾ ಇದ್ರು, ಅದು ಒಂದು ರೀತಿ ಹಾಸಿಗೆ ಆಗ್ತಾ ಇತ್ತು. ವಿದೇಶಗಳಲ್ಲಿ ಏನು ಮಾಡ್ತಾರೆ, ಈ ಭತ್ತದ ಹುಲ್ಲನ್ನು ದಪ್ಪವಾಗಿ ಹಾಕಿ ಅದರಿಂದ ಕೂಡ ಹಾಸಿಗೆಯನ್ನು ಒದಗಿಸ್ತಾ ಇದ್ರು ಮುಂಚೆ. ಆದರೆ ಇತ್ತೀಚೆಗೆ ಈ ಕೌ ಮ್ಯಾಟ್ ಪರಿಕಲ್ಪನೆ ಬಂದಾಗಿಂದ ಇವುಗಳನ್ನು ಮರುಬಳಕೆಯಾದ ರಬ್ಬರ್ ಅಂದರೆ ರೀಸೈಕಲ್ಡ್ ರಬ್ಬರ್ ಅಂತ ಕರಿತೀವಿ ಅಂಥ ವಸ್ತುಗಳಿಂದ ಇದನ್ನು ಕಾರ್ಖಾನೆಗಳಲ್ಲಿ ತಯಾರು ಮಾಡ್ತಾರೆ. ಅಂದರೆ ಇವು ರೆಡಿಮೇಡ್ ಸಿದ್ಧವಾಗಿರ್ತಕ್ಕಂಥ ಕೌ ಮ್ಯಾಟ್ಗಳು ಮಾರುಕಟ್ಟೆಯೊಳಗೆ ಲಭ್ಯ ಇರ್ತವೆ. ಇವು ಬೇರೆ ಬೇರೆ ಗಾತ್ರದಲ್ಲಿ ಲಭ್ಯವಿರ್ತವೆ, ಬೇರೆ ಬೇರೆ ದಪ್ಪ ಅಳತೆಯಲ್ಲಿ ಲಭ್ಯ ಇರ್ತವೆ. ರೈತರು ಒಳ್ಳೆಯ ಗುಣಮಟ್ಟದ ಒಂದು ಈ ದನ ಹಾಸುಗಳನ್ನು ತೆಗೆದುಕೊಂಡು ಮಾರುಕಟ್ಟೆಯಿಂದ ತೆಗೆದುಕೊಂಡು ಉಪಯೋಗ ಮಾಡಬಹುದು. ಸ್ವಚ್ಛತೆ ಕಾಪಾಡಕ್ಕೆ ಸಹಾಯ ಆಗ್ತದೆ ಈ ಕೌ ಮ್ಯಾಟ್ ಬಳಸುವುದು ಅಂತ ಹೇಳಿದ್ರಿ, ಅದು ಹೆಂಗೆ ಅಂತ ನೀವು ಹೇಳ್ಬೋದಾ? ನಮ್ಮ ರೈತರು ದನಗಳನ್ನ ಕಟ್ಟೋದು ಸಾಮಾನ್ಯವಾಗಿ ಕೊಟ್ಟಿಗೆಯಲ್ಲಿ ಕಟ್ತಾರೆ, ಕೆಲವೊಬ್ಬರು ರೈತರು ಹೊರಗಡೆನು ಕಟ್ತಿರ್ತಾರೆ. ಆ ಕೊಟ್ಟಿಗೆಯೊಳಗೆ ನೆಲ ಅದು ಬರೀ ಮಣ್ಣಿಂದ ಆಗಿರುತ್ತೆ, ಕೆಲವು ಸಾರಿ ಏನಾದರೂ ಕಲ್ಲು ಹಾಕಿ ಕೊಟ್ಟಿಗೆಯ ನೆಲವನ್ನು ಮಾಡಿರ್ತಾರೆ. ಈ ಥರ ಎಲ್ಲ ಮಾಡಿದಾಗ ಏನಾಗುತ್ತೆ, ಬಹಳಷ್ಟು ಬಾರಿ ದನ ಆಕಳುಗಳು ಅಥವಾ ಎಮ್ಮೆಗಳು ಅದು ಎತ್ತುಗಳು ಸಗಣಿ ಹಾಕ್ತವೆ ಅಥವಾ ಗಂಜಲ ಹಾಕ್ತವೆ, ಮೂತ್ರ ಹಾಕ್ತವೆ, ಇದೆಲ್ಲ ಕೊಟ್ಟಿಗೆನಲ್ಲೇ ಬಿದ್ದು ಬಹಳಷ್ಟು ಸಾರಿ ಗಲೀಜಾಗೋ ಸಂಭವ ಇರ್ತದೆ. ದನಗಳು ಅದರಲ್ಲೇ ಮಲ್ಕೊಳ್ತವೆ. ಇಂಥ ಸಂದರ್ಭಗಳಲ್ಲಿ ದನಗಳ ಮೈ ಹೊಲಸಾಗ್ತದೆ. ಹೀಗಾದಾಗ ವಿಶೇಷವಾಗಿ ಈ ಮಿಶ್ರ ತಳಿಯ ಹಸುಗಳು ಹೆಚ್ಚು ಹಾಲು ಏನು ಕೊಡ್ತಿರ್ತವೆ, ಅವುಗಳು ಮಲಗಿದಾಗ ಕೆಚ್ಚಲು ಏನಾದರೂ ಅದು ಗಲೀಜಾಯಿತು ಅಂತ ಅಂದರೆ ಅದರ ಮೇಲೆ ಹೊಲಸು ಕೂತ್ಕೊಂಡಂದರೆ ದೇಹದ ಮೈ ಮೇಲೆ ಹೊಲಸು ಕೂತ್ಕೊಂತಂದ್ರೆ ಇದರಿಂದ ಅನಾರೋಗ್ಯಕರ ವಾತಾವರಣ ದನಗಳಿಗೆ ಆಗಬಹುದು. ಇದರಿಂದ ಅವು ಕೆಲವೊಂದು ಕಾಯಿಲೆಗಳಿಗೆ ತುತ್ತಾಗಬಹುದು. ವಿಶೇಷವಾಗಿ ಹೆಚ್ಚು ಹಾಲು ಕೊಡ್ತಕ್ಕಂಥ ಮಿಶ್ರ ತಳಿ ಹಸುಗಳಲ್ಲಿ ಕೆಚ್ಚಲು ಬಾವು ಅಂತಕ್ಕಂಥ ಸಮಸ್ಯೆ ಇದು ಬಹಳಷ್ಟು ಕಂಡುಬರಬಹುದು. ಇವೆಲ್ಲ ಸ್ವಚ್ಛತೆಯ ಅಭಾವದಿಂದ ಈ ಥರ ಎಲ್ಲ ತೊಂದರೆಗಳಾಗ್ತವೆ. ಆದರೆ ನಾವು ಈ ದನಗಳ ನೆಲಹಾಸನ ಉಪಯೋಗ ಮಾಡೋದ್ರಿಂದ, ಕೌ ಮ್ಯಾಟನ್ನು ಉಪಯೋಗ ಮಾಡೋದ್ರಿಂದ ಅಲ್ಲಿ ನೆಲದ ಮೇಲೆ ಇರ್ತಕ್ಕಂಥ ಒಂದು ಈ ಸಗಣಿ ಅಥವಾ ಮೂತ್ರ ಅಥವಾ ಮೇವಿಂದ ಕಸ ಅದೇನಿರ್ತದೆ ಅದೆಲ್ಲ ಸ್ವಚ್ಛವಾಗಿ ತೊಳೆದು ಹೋಗೋ ಥರ ವ್ಯವಸ್ಥೆ ಮಾಡಬಹುದಾಗಿದೆ. ಈ ಮೂಲಕ ಒಂದು ಸ್ವಚ್ಛತೆಯನ್ನು ಕಾಪಾಡೋದ್ರಲ್ಲಿ ಇದು ಸಹಕಾರಿಯಾಗ್ತದೆ ಅಂತ ಹೇಳ್ಬೋದು. ಬಹಳ ಮುಖ್ಯ ಇದು ಸ್ವಚ್ಛತೆ ಕಾಪಾಡೋದಕ್ಕೆ ಕೌ ಮ್ಯಾಟ್ ಅಂತ ಹೇಳಿದ್ರಿ. ಇದು ಹಾಲು ಉತ್ಪಾದನೆ ಹೆಚ್ಚಿಗೆ ಆಗೋದಕ್ಕೆ ಹೆಂಗೆ ಸಹಾಯಕಾರಿ ಅಂತ? ಖಂಡಿತ, ಈಗ ಹೈನೂರು ರಾಸುಗಳ ನಿರ್ವಹಣೆಯಲ್ಲಿ ಇವತ್ತು ಸ್ವಚ್ಛತೆ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಯಾವ ರೀತಿ ನಾವು ದನಗಳಿಗೆ ಒಳ್ಳೆ ಆಹಾರ ಕೊಡಬೇಕು, ಆರೋಗ್ಯ ರಕ್ಷಣೆ ನೀಡಬೇಕು ಅಂತ ಹೇಳ್ತೀವಿ, ಅದೇ ರೀತಿಯಾಗಿ ಸ್ವಚ್ಛತೆ ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಯಾಕಂತ ಅಂದರೆ ವಿಶೇಷವಾಗಿ ಶುದ್ಧ ಹಾಲು ಉತ್ಪಾದನೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದ ಅಂಶವಾಗಿದೆ ಹೈನು ಉತ್ಪಾದನೆಯಲ್ಲಿ. ಅಂದರೆ ಇವತ್ತು ಹಾಲನ್ನು ಏನು ಉತ್ಪಾದನೆ ಮಾಡ್ತಾರೆ ಅದು ಶುದ್ಧವಾಗಿರಬೇಕು, ಒಳ್ಳೆಯ ಗುಣಮಟ್ಟದ್ದಾಗಿರಬೇಕು ಅಂತ ಬೇಡಿಕೆ ಇದೆ. ಈಗ ನಾವು ಸಾಮಾನ್ಯ ಪರಿಸ್ಥಿತಿಯಲ್ಲಿ ನೋಡಿದರೆ ದನಗಳಲ್ಲಿ ಕೆಲವೊಂದು ಸಾರಿ ಅವುಗಳಿಗೆ ಕೆಚ್ಚಲಿಗೆ ಏನೋ ಕಲ್ಮಶ ಅಂಟ್ಕೊಂಡಿರುತ್ತೆ ಅಥವಾ ದೇಹದ ಮೇಲೆ ಏನೋ ಮಲಿನತೆ ಅಂಟ್ಕೊಂಡಿರುತ್ತೆ. ಆವಾಗ ನಾವು ಹಾಲು ಕರೆಯೋದ್ರಿಂದ ಹಾಲಿನಲ್ಲಿ ಅಂಥ ಗಲೀಜು ವಸ್ತು ಬಿದ್ದು ಅದರಿಂದ ಹಾಲಿನ ಗುಣಮಟ್ಟ ಕೆಡೋ ಸಂಭವ ಇರ್ತದೆ. ಆ ದೃಷ್ಟಿಯಿಂದ ನಾವೇನು ಹೇಳ್ತೀವಿ, ಅದರದ್ದು ಕೆಚ್ಚಲು ಶುಭ್ರವಾಗಿರಬೇಕು, ಮೈ ಸ್ವಚ್ಛ ಇರಬೇಕು ಅಂತ ಹೇಳ್ತೇವೆ. ಈ ರೀತಿಯಾದಂಥ ಸ್ವಚ್ಛತೆಯನ್ನು ಕಾಪಾಡೋದ್ರಲ್ಲಿ ಈ ಕೌ ಮ್ಯಾಟ್ನ ಬಳಕೆ ಬಹಳ ಉಪಯೋಗಕಾರಿಯಾಗಿರುತ್ತೆ. ಇದರಿಂದ ಏನಾಗುತ್ತೆ, ಹಾಲಿನಲ್ಲಿ ಕಲ್ಮಶಗಳು ಬೀಳೋದು ಕಡಿಮೆ ಆಗಿ ಹಾಲಿನ ಒಂದು ಸೂಕ್ಷ್ಮಾಣುಜೀವ ಗುಣಮಟ್ಟ ಅಂದರೆ ಮೈಕ್ರೋಬಯಲ್ ಕ್ವಾಲಿಟಿ ಆಫ್ ಮಿಲ್ಕ್ ಅಂತ ಏನು ಹೇಳ್ತೇವೆ ಅದು ಒಳ್ಳೆಯ ಗುಣಮಟ್ಟದ್ದಾಗತ್ತೆ. ಅಂಥ ಹಾಲು ಬಹಳಷ್ಟು ಹೊತ್ತು ಕೆಡದಂಗೆ ಇಡ್ಬೋದು. ಒಟ್ಟಾರೆಯಾಗಿ ಆ ಹಾಲಿನ ಗುಣಮಟ್ಟ ಹೆಚ್ಚಾಗಿ ಅದಕ್ಕೆ ಒಂದು ಒಳ್ಳೆಯ ಬೆಲೆ ಬರುವಂಥ ಒಂದು ಪ್ರಯೋಜನ ಆಗ್ತದೆ. ಕೌ ಮ್ಯಾಟ್ ಹೇಳಿದ್ರಿ ಸರ್ ನೀವು, ಇದನ್ನು ತಗೊಂಡು ಬಂದಾಗ ಈ ರೈತ ಬಾಂಧವರು ಏನ್ ಅನ್ಕೋಬಹುದು, ಈಗ ಹೊರಗೆ ಬ್ಯಾಸಗಿ ಇದ್ದಾಗ ಇವು ಹೆಂಗಿರ್ತಾವ, ಥಂಡ್ ಇದ್ದಾಗ ಏನ್ ತಣ್ಣಗಾಗ್ತಾವ, ಸಮಶೀತೋಷ್ಣ ಸ್ಥಿತಿ ನಿರ್ವಹಣೆ ಹೆಂಗ್ ಮಾಡೋದು, ಅಂದ್ರ ಈಗ ಥಂಡ್ ಇದ್ದಾಗ ಈ ರಾಸುಗಳನ್ನ ಬೆಚ್ಚಗಿಡ್ಬೇಕು, ಬಿಸಿಲು ಇದ್ದಾಗ ಅವು ಗಾಳಿ ಆಡುವಂಗ್ ಮಾಡ್ಬೇಕು ಅಂತ ವ್ಯವಸ್ಥೆ ಈ ದನದ ಹಾಸಿನೊಳಗೆ ಹೆಂಗಿರ್ತದೆ? ಹೌದು, ಇವತ್ತು ಕೊಟ್ಟಿಗೆನಲ್ಲಿ ಉಪಯೋಗಿಸ್ತಕ್ಕಂಥ ಸಾಂಪ್ರದಾಯಿಕ ವಸ್ತು ಅಂದರೆ ಈಗ ಕಲ್ಲಿನ ಮೇಲೆ ಮಲಗೋದು ಆ ಥರ ಇದ್ದಾಗ, ಚಳಿಗಾಲ ಇದ್ದಾಗ ಅಥವಾ ಮಳೆ ಜಾಸ್ತಿ ಬರ್ತಿರ್ಬೇಕಾದ್ರೆ ಅದು ತಂಪಾಗಿಬಿಡುತ್ತೆ ನೆಲ ಎಲ್ಲ. ಅಥವಾ ಬೇಸಿಗೆ ಟೈಮ್ನಲ್ಲಿ ಕೆಲವೊಂದು ಕೊಟ್ಟಿಗೆನಲ್ಲಿ ಬಿಸಿಲು ಡೈರೆಕ್ಟಾಗಿ ಬಿದ್ದಾಗ ಅದು ಬಹಳ ಬಿಸಿಯಾಗಿಬಿಡ್ತದೆ. ಇತ್ತು ಬಹಳ ಬಿಸಿಯಾಗೋದಾಗಲಿ ಅಥವಾ ಬಹಳ ತಂಪಾದಾಗ ಆಗದಲ್ಲಿ ಅಂಥದ್ರ ಮೇಲೆ ದನಗಳು ನಿಲ್ಲೋದಕ್ಕೆ ಅಥವಾ ಮಲಗೋದಕ್ಕೆ ಸ್ವಲ್ಪ ಅವುಗಳಿಗೆ ಆರಾಮ ಅನಿಸೋದಿಲ್ಲ, ಅಷ್ಟೊಂದು ಸ್ವಲ್ಪ ತೊಂದರೆ ಅಂತ ಅನಿಸ್ಬಹುದು. ಇದರ ವ್ಯತಿರಿಕ್ತ ಪರಿಣಾಮನು ಅವುಗಳ ಉತ್ಪಾದನೆ ಮೇಲೆ ಬೀಳಬಹುದು. ದನಹಾಸುಗಳನ್ನು ಉಪಯೋಗ ಮಾಡೋದ್ರಿಂದ ಏನಾಗ್ತದೆ, ಇವು ರಬ್ಬರ್ನಂಥ ವಸ್ತುಗಳು ಅಂದರೆ ಇವು ಉಷ್ಣ ಅವಾಹಕಗಳು ಅಂತ ಕರಿತೀವಿ, ಇನ್ಸುಲೇಟಿಂಗ್ ಮೆಟೀರಿಯಲ್ಸ್ ಅಂತ ಅಂದು, ಇವುಗಳು ಏನಾಗ್ತದೆ ತಾಪಮಾನವನ್ನು ಬಹಳಷ್ಟು ಬದಲಾವಣೆ ಆಗೋದಕ್ಕೆ ಬಿಡೋದಿಲ್ಲ, ಸಮವಾದ ಒಂದು ಉಷ್ಣತೆಯನ್ನು ಕಾಪಾಡಿಕೊಂಡಿರ್ತವೆ. ಅಂದರೆ ಈಗ ಚಳಿಗಾಲ ಇದ್ದು ಮಳೆ ಜಾಸ್ತಿ ಬಂದು ಹೊರಗಡೆ ತಂಪು ವಾತಾವರಣ ಇದ್ದಾಗಲೂ ಇವು ಅಷ್ಟೊಂದು ತಂಪಾಗಿರೋದಿಲ್ಲ. ಬೇಸಿಗೆನಲ್ಲಿ ನೆಲ ಬಹಳಷ್ಟು ಕಾಯ್ದರೂ ಕೂಡ ಇವು ಅಷ್ಟೊಂದು ಕಾಯೋದಿಲ್ಲ. ಈ ತರನಾಗಿ ದನಕ್ಕೆ ಒಂದೇ ತರನಾದಂಥ ಉಷ್ಣತೆ ಅಂದರೆ ಸಮಶೀತೋಷ್ಣ ಒಂದು ವಾತಾವರಣವನ್ನು ಇವು ಕೊಡೋದರಲ್ಲಿ ಸಹಾಯ ಮಾಡ್ತವೆ. ತನ್ಮೂಲಕ ಪ್ರಾಣಿಗಳಿಗೆ ಒಳ್ಳೆಯ ಆರಾಮದಾಯಕ ವಾತಾವರಣ ನೀಡ್ತವೆ. ಅವುಗಳಿಗೆ ಈ ತಾಪಮಾನದ ಹೆಚ್ಚು ಕಡಿಮೆಯಿಂದ ಆಗ್ತಕ್ಕಂಥ ಒತ್ತಡವನ್ನು ಅಂದರೆ ಹೀಟ್ ಸ್ಟ್ರೆಸ್ ಅಥವಾ ಕೋಲ್ಡ್ ಸ್ಟ್ರೆಸ್ ಅಂತೀವಿ ಅದನ್ನು ಕಡಿಮೆ ಮಾಡೋದರಲ್ಲಿ ಇವು ಸಹಾಯಕ್ಕಾಗ್ತವೆ. ಇದುವರೆಗೆ ದನದ ಹಾಸು ಈ ಕುರಿತು ಡಾಕ್ಟರ್ ಶಿವಕುಮಾರ್ ರಡ್ಡೇರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಾಲಾ ಸಾಮರಾಣಿ. ಈ ಸಂದರ್ಶನದ ಮುಂದುವರೆದ ಭಾಗ ಮುಂದಿನ ಭಾನುವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗುವುದು. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ. ಬಬಲೇಶ್ವರದ ಕಾಖಂಡಿಕೆಯ ರಮೇಶ್ ಸಿ ಪೂಜಾರಿ ಹಾಗೂ ಸಂಗಡಿಗರಿಂದ ಸಂಬಾಳವಾದನ. ಎರಡು ಮಾತ್ರ, ತ್ರಿವಿಧಿ ತಾಳ, ಸಂಕೀರ್ಣ ಜಾತಿ. ಎರಡು ಮಾತ್ರ, ಏಳು ತ್ರಿವಿಧಿ ತಾಳ, ಸಂಕೀರ್ಣ ಜಾತಿ. We'll be right back.